ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ ಭದ್ರಂ ಕರ್ಣೇ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾ ಕ್ಷಭಿರ್ಜಗತ್ರಾಃ ಸ್ತನೋಭಿಷೇಮೇವರಿತಂಯದಾಯು ಸ್ವಸ್ತಿ ನೈಂದ್ರೋ ರುದ್ರಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾ ಸ್ವಸ್ತಿ ನಷ್ಟಾಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿ ಘಟಸ್ಥಾನದಲ್ಲಿ ದೇಹ ಅನ್ನುವುದನ್ನು ಗುರುತಿಸಿದ್ದೇ ಆದರೆ ಅರ್ಥ ಏನು? ಘಟವು ಹೇಗೆ ಒಂದು ವಸ್ತುವೋ, ಮಡಿಕೆ ಇದು ಹೇಗೆ ಒಂದು ವಸ್ತುವೋ, ಒಂದು ಪದಾರ್ಥವೋ, ಹಾಗೆ ನಮಗೆ ದೇಹ ಎನ್ನುವುದು ಒಂದು ವಸ್ತು. ಅದನ್ನು ಹೇಳ್ತಾರೆ ಘಟದ ಸ್ಥಾನದಲ್ಲಿ, ದೃಷ್ಟಾಂತದ ಘಟದ ಸ್ಥಾನದಲ್ಲಿ ದೃಷ್ಟಾಂತದ ದೇಹವನ್ನು ನಾವು ಗುರುತಿಸಿದ್ದೇ ಆದರೆ ಘಟದಲ್ಲಿ ಆಕಾಶವು ಹೇಗೆ ಘಟಾಕಾಶವೆಂದು ಹೆಸರನ್ನು ತಗೊಂತು, ಹಾಗೆ ದೇಹದಲ್ಲಿ ಅದು ಜೀವಾತ್ಮ ಅಂತ ಹೇಳ್ಕೊಳ್ತು. ದೇಹದಲ್ಲಿ ಜೀವಾತ್ಮ, ದೇಹ ದೃಷ್ಟಿಯಿಂದ ಆತ್ಮನೇ ಏನನ್ಸ್ಕೋತಾನೆ ಜೀವಾತ್ಮ. ದೇಹ ದೃಷ್ಟಿಯಿಂದ ನೋಡಿದಾಗ ಆತ್ಮನೇ ಜೀವಾತ್ಮ ಅನ್ಸ್ಕೋತಾನೆ. ಏನು ನಾವು ನಮ್ಮ ಚಿಂತನೆಯಲ್ಲಿ ಜಿಜ್ಞಾಸದಲ್ಲಿ ಜೀವಾತ್ಮ ಜೀವಾತ್ಮ ಜೀವಾತ್ಮ ಜೀವ ಜೀವ ಅಂತ ನಾವು ವ್ಯವಹಾರ ಮಾಡ್ತೀವಿ, ಶಬ್ದ ಪ್ರಯೋಗ ಮಾಡ್ತೀವಿ, ಮಾತಾಡ್ತೀವಿ, ಇವೆಲ್ಲವುಗಳ ಅರ್ಥ ಇಷ್ಟೇ. ದೇಹದ ಅಭಿಮಾನದಿಂದಾಗಿ ಜೀವಾತ್ಮನೇ ವಿನಃ ಆತ್ಮನು ಜೀವಾತ್ಮನಾಗಿಲ್ಲ. ಎಕ್ಕಡಿ ನಿಮ್ಮ ಘಟಂ, ಈ ಘಟ ಎನ್ನುವ ಉಪಾಧಿಯಿಂದಾಗಿ, ಈ ಘಟ ಎನ್ನುವ ಆಕಾರದಿಂದಾಗಿ ಈ ಆಕಾಶಕ್ಕೆ ಹೆಸರು, ಈ ಒಳಗಿರುವ ಆಕಾಶಕ್ಕೆ ಏನು ಹೆಸರು? ಘಟಾಕಾಶ. ಹಾಗೆ ಆಕಾಶವು ಘಟಾಕಾಶ ಆಗಿದೆಯೋ? ಇದು ಒಡೆದು ಹೋದರೆ, ಇದು ನಾಶ ಆದರೆ ಘಟಾಕಾಶ ನಾಶ ಆಗಿಲ್ಲ, ಇಲ್ಲಿದೆಯೋ ಅಲ್ಲೇ ಇದೆ. ಘಟದ ಸತ್ಯತೆಯನ್ನು ಗುರುತಿಸ್ತಾ ಇರೋರು ನಾವು, ಕುಂಬಾರನ ಶಾಲೆಗೆ ಹೋಗಿ ಅವನು ಘಟವನ್ನು ಮಾಡಿದ್ದಾಗ ನೋಡು ತಯಾರಾಗಿರುತ್ತದೆ, ನೋಡು ಘಟ ತಯಾರಾಗಿರುತ್ತದೆ ಅಂತ ಆ ಸಿದ್ಧಪಡಿಸ್ತಾ ಇರುವಂಥ ಘಟವನ್ನು ತಯಾರು ಮಾಡ್ತಾ ಇದ್ದಾಗ ಜೊತೆ ಜೊತೆಗೆ ಏನು ಹುಡ್ಕೊಂಡಿರ್ತದೆ ಹೇಳಿ, ಘಟಾಕಾಶ. ಈಗ ಘಟಾಕಾಶ ಹುಟ್ಟಿತು, ಘಟದ ಜೊತೆ ಜೊತೆಗೆ ಘಟದ ಅಭಿಮಾನವನ್ನ ನಾವು ಜೋಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಯಾವುದಕ್ಕೆ? ಆಕಾಶ. ನೋಡ ಅಲ್ಲಿ ಕುಂಭಾನ ಶಾಲೆಗೆ ಹೋಗ್ರಿ ನೋಡ್ರಿ, ಈಗ ನನಗಿದ್ರೆ ನಾ ಮಾಡಿ ತೋರಿಸ್ತಿದ್ದೇನೆ. ಕುಂಭಾನ ಶಾಲೆಗೆ ಹೋಗಿ ನೋಡ್ರಿ ಹೇಗೆ ಹೇಗೆ ಅವನು ಘಟವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾನೆ, ಶೇಪ್ ಕೊಡ್ತಾ ಕೊಡ್ತಾ ಹೋಗ್ತಾನೆ. ಆಕಾಶ ಯಾವ ಶೇಪ್ ಆಗ್ತದೆ? ಅಂತ್ಯನೋ ನಿಜವಾಗ ಆಗಿದೆ ಅಂತೆ. ಹಾಗೆ ಇಲ್ಲಿ ಕೂಡ ಒಂದು ತಿಂಗಳ ಜೀವಾತ್ಮ, 5 ತಿಂಗಳ ಜೀವಾತ್ಮ, 9 ತಿಂಗಳ ಜೀವಾತ್ಮ, ಜನ್ಮಿಸಿದ ಜೀವಾತ್ಮ, ಆತ್ಮ ಜೀವಾತ್ಮ ಆಗ್ಯಾನ ನೀನು. ಅಲ್ಲಿ ಹೇಗೆ ಅಂತೆಯೇ ಘಟಾಕಾಶವು, ಇಲ್ಲಿಯೂ ಕೂಡ ಅಂತೆಯೇ ಜೀವಾತ್ಮ. ಈ ಹುಟ್ಟಿಗೆ ಮಾಯಾ ವಿಸರ್ಜಿತ, ಮಾಯಾ ಹುಟ್ಟು ಅಂತ ಕರೀತಾರೆ. ಯಾಕೆ ಮಾಯಾ ಹುಟ್ಟು ಅಂದರೆ ಯು ನೀಡ್ ಟು ರಿಯಲೈಸ್ ದ್ಯಾಟ್ ಏನು ಅಂದರೆ ವ್ಯಾವಹಾರಿಕವಾಗಿ ಹುಟ್ಟಿಕೊಂಡಿದೆಯೋ ಪಾರಮಾರ್ಥಿಕವಾಗಿ ಹುಟ್ಟಿಕೊಂಡಿದೆಯೋ ಹೇಗೆ ಡಿಸೈಡ್ ಮಾಡ್ತೀರಾ? ಪಾರಮಾರ್ಥಿಕವಾಗಿ ಅಂತ ನೀವು ಹೇಳಬೇಕಂದ್ರೆ ಇದು ಶಾಶ್ವತವಾಗಿ ಮೂರು ಕಾಲದಲ್ಲಿ ಈ ಘಟವು ಹುಟ್ಟುವ ಪೂರ್ವದಲ್ಲಿ ಇತ್ತ, ಇದು ನಾಶವಾದ ಮೇಲೆ ಇರ್ತದ, ಈಗ ವರ್ತಮಾನದಲ್ಲಿ ಮಾತ್ರ ಇದ್ದಂತೆ ಅನಿಸ್ತದೆ, ಆದ್ರೆ ಇದ್ದರೂ ಕೂಡ ಮಣ್ಣೆ. ಅಂದಮೇಲೆ ಇದಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಯಾಕೆ ಕೊಡ್ತೀರಾ? ಸೊ ಯು ಕ್ಯಾನ್ ಓನ್ಲಿ ಸೇ ಇನ್ ವ್ಯವಹಾರ ಘಟಂ ಅಸ್ತಿ, ವ್ಯವಹಾರದಲ್ಲಿ ಘಟ ಇದೆ ಅಷ್ಟೇ. ಅಲ್ಲಿ ಫುಲ್ ಸ್ಟಾಪ್ ಕೊಟ್ಬಿಡಿ, ಜಗ್ಬೇಡ್ರದ, ಜಗ್ಗಿದ್ರೆ ಸಂಸಾರ, ಬಿಟ್ಟರೆ ಮುಕ್ತ. ನಾವು ಎಲ್ಲನ್ನು ಜಗ್ತಾ ಹೋಗಿ ನೀವೇ ಹೇಳಿದ್ರೆ ಸ್ವಾಮೀಜಿ ಜಿಜ್ಞಾಸ ಮಾಡಬೇಕು ಅಂತ ಅದಕ್ಕೆ ನಾವು ಜಿಜ್ಞಾಸ ಮಾಡಿರ್ತೀವಿ. ಜಿಜ್ಞಾಸದ ನೆಪ ಜಿಜ್ಞಾಸ ಮಾಡಲಿ ಅಂತ ಹೇಳಿದ ನಿಜ, ಜಿಜ್ಞಾಸ ಸಿಕ್ಕಾಕೋಬೇಡಿ ಅಂತ ಹೇಳ್ತೀವಿ. ನಾವು ಜಿಜ್ಞಾಸದ ನೆಪದಲ್ಲಿ ಈ ಲಾಜಿಕ್ಕು, ಈ ತರ್ಕ, ಈ ಜಂಜಾಟ ಇದ್ರೊಳಗೆ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆ ಶಾಸ್ತ್ರ ವಾಸನ ಅಂತ ಕರೀತಾರೆ. ಎಲ್ಲ ವಾಸನೆ ಬಿಟ್ಟ ಶಾಸ್ತ್ರ ವಾಸನ ಸಿಕ್ಕ ಅಲ್ಲ. ಆವಾಗ ನಿಮಗೆ ಬಿರುದು ಬಿರುದು ಅವಳಿಗಳು ಸಿಗ್ತಾವೆ. ಒಂದು ಪೇಜ್ ಅಂತಹ ಪ್ರಖಾಂಡ ಪಂಡಿತರು, ಇಂತಹ ಬ್ರಹ್ಮಜ್ಞಾನಿಗಳು ಎಷ್ಟೂ ನಿಮಗೆ ಯಾವಾಗ ಸಿಗ್ತಾವೆ ಅಂತಂದ್ರೆ ಶಾಸ್ತ್ರ ಜಿಜ್ಞಾಸ ಸಿಕ್ಕ. ಮೊದಲ ಒಂದೇ ಎರಡೇ ಇದ್ದವು ನಮಗೇನು ಅನಿಸ್ತಿದ್ದಿಲ್ಲ, ಈಗ ಪೇಜ್ ಗಟ್ಟಲೆ. ಮತ್ತೆ ಎಲ್ಲೇ ಪ್ರಿಂಟ್ ಮಾಡಿದ್ರು ಮೊದಲು ಇವನ ಮಹಾರಾಜರು ಬಂದಾಗ ಓದ್ತಾನು ಪರಾಕ್ ಬಹು ಪರಾಕ್ ಆ ರೇ ಹೇ ಮಹಾರಾಜ ಆ ರೇ ಹೇ ಜಿನ್ಕೋ ದೇಖ್ ಕೇ ವೈರಿ ಸೈನ್ಯ ಜೋ ಡರ್ ಜಾತಾ ಹೇ ವೋ ಮಹಾರಾಜ ಆ ರೇ ಹೇ ಬಹು ಪರಾಕ್ ಬಹು ಪರಾಕ್ ಪೂರ ಒಂದು ಪೇಜ್ ಬಹು ಪರಾಕ್ ಬಹು ಪರಾಕ್ ಬಹು ಪರಾಕ್. ಇವೆಲ್ಲ ಉಪಾಧಿಗಳು ಅಡಿಸೋಬಾರ್ದು. ಎಷ್ಟು ಹೇಳ್ತೇನೆ ನಾನು, ಅವರಿಗೆ ಹೇಳೋ ಶಕ್ತಿ ಅದ, ಆದ್ರೆ ಅವ್ರಿಗೆ ಕೇಳಿಸೋದಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾವ ಉಪಾಧಿ ಅಂಟಿಸ್ಕೋಬಾರ್ದು. ಎಲ್ಲ ಉಪಾಧಿಗಳು ಕೂಡ ನಿಮಗೆ ನೋವನ್ನ ಕೊಡ್ತವೆ. ನೀ ಕೇವಲ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮ. ಹೀಗೆ ಫುಲ್ ಆಫ್ ಕ್ಲಾರಿಟಿ ಶುದ್ಧ ಆಕಾಶ. ಒಂದು ಚುಕ್ಕೆ ಕೂಡ ಇಲ್ಲ ಆಕಾಶ. ಹಾಗೆ ಎಲ್ಲ ಪ್ರಕಾಶ ಪ್ರಕಾಶಿಸಬೇಕು ಅನ್ನುವ ಪ್ರಕಾಶ ಅಲ್ಲ, ಪ್ರಕಾಶವೇ ತಾನಾಗಿರುವ ಪ್ರಕಾಶ. ಈ ಬಿರುದು ಬಿರುದಾವಳಿಗಳು ಪ್ರಕಾಶಿಸಬೇಕು ಅನ್ನೋ ಪ್ರಕಾಶ. ಒಂದು ವೇಳೆ ಇವರಿಗೇ ಇಷ್ಟು ಬಿರುದು ನೀವು ಕೊಡ್ತೀರಿ ಅಂತಂದ್ರೆ 24/7 12 months ಯುಗ ಯುಗ ಯುಗಗಳಾದಿಗಳಿಂದ ಬೆಳಕನ್ನು ಕೊಡ್ತಾ ಇದ್ದಂಥ ಸೂರ್ಯನಿಗೆ ಎಷ್ಟೋ ಬಿರುದು ಕೊಡ್ತೀರಿ? ಎಷ್ಟು ಎಷ್ಟು ಬಿರುದು ಕೊಡ್ತೀರಿ? ಸಹಜ ಸಚ್ಚಿದಾನಂದ ಆತ್ಮ ಸಹಜ. ನೀ ಎಷ್ಟು ಸಿಂಪ್ಲಿಫೈ ಮಾಡಿದ್ರು ಅದಕ್ಕಿಂತ ಸಿಂಪಲ್ ಇದ್ದ. ಮೋಸ್ಟ್ ಸಿಂಪಲ್ ಆತ್ಮನೇ ನೀ. ನೋಟ್ ಮಾಡ್ಕೊಳ್ರಿ, ಆದರೂ ಜೀವಾತ್ಮ ಹುಟ್ಟಿಕೊಂಡಿನಲ್ಲ, ಮಾಯಾ ವಿಸರ್ಜಿತ. ಇವನು ಹುಟ್ಟು ಮಾಯಿಕ, ಜೀವನ ಹುಟ್ಟು ಯಾವತ್ತಿಗೂ ಮಾಯಿಕ. ಆತ್ಮನಲ್ಲಿ ಆಧಿಕ್ಯೇ ಸರ್ವಸಾಮಾನ್ಯವ ನವಪತ್ತಿ ವಿದ್ಯತೆ. ಆಕಾಶದಲ್ಲಿ ಹೇಗೆ ಘಟದ ಹೆಚ್ಚು ಕಡಿಮೆಯಿಂದ ಕಿಂಚಿತ್ತು ಆಕಾಶ ಹೆಚ್ಚು ಕಡಿಮೆ ಆಗಿಲ್ಲ, ಹಾಗೆಯೇ ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಕರ್ತೃಭೋಕ್ತೃಗಳು ಇವೆಲ್ಲ ಸಹಿತವಾಗಿದ್ದರೂ ಕೂಡ ಆತ್ಮನಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ. ಆದಿಕ್ಕೇ ಸರ್ವಸಾಮ್ಯವ, ಏನು ಹೆಚ್ಚಾಗಬೇಕಾಗಿಲ್ಲ ಏನು ಕಮ್ಮಿ ಆಗಬೇಕಾಗಿಲ್ಲ. ಅದು 10ನೇ ಶ್ಲೋಕ, ಅದರ ಭಾಷೆಯೂ ಕೂಡ ಆಗಿದೆ. ನಾವು ಈಗ 11ನೇ ಶ್ಲೋಕಕ್ಕೆ ಬಂದಿದ್ದೀವಿ. 148 ಭಾಷ್ಯ. ಉತ್ಪತ್ತಿ ಆದಿ ವರ್ಜಿತಸ್ಯ ವರ್ಜಿತಸ್ಯ ಅದ್ವಯಸ್ಯ ಅದ್ವಯಸ್ಯ ಆತ್ಮತತ್ವಸ್ಯ ಆತ್ಮತತ್ವಸ್ಯ ಶ್ರುತಿ ಪ್ರಮಾಣಕತ್ವ ಶ್ರುತಿ ಪ್ರಮಾಣಕತ್ವ ಪ್ರದರ್ಶನಾರ್ಥಂ ಪ್ರದರ್ಶನಾರ್ಥಂ ವಾಕ್ಯಾನಿ ವಾಕ್ಯಾನಿ ಉಪನ್ಯಸ್ಯಂತಿ ಉಪನ್ಯಸ್ಯಂತಿ. ಯಾವ ಆತ್ಮನಿಗೆ ಉತ್ಪತ್ತಿ ವರ್ಜಿತ, ಯಾವ ಆತ್ಮನೂ ಉತ್ಪತ್ತಿ ವರ್ಜಿತ ಹುಟ್ಟುರಹಿತನಾಗಿದ್ದಾನೋ, ಯಾವ ಆತ್ಮನಲ್ಲಿ ಹುಟ್ಟು ಇತ್ಯಾದಿಗಳು ಇಲ್ಲವೋ, ಆ ಹುಟ್ಟು ಇತ್ಯಾದಿಗಳಲ್ಲಿ ಏನು ಹಾಕ್ತೀರಿ? ಉತ್ಪತ್ತಿ ಆದಿ ಇದೆ. ಉತ್ಪತ್ತಿ ಆದಿ ಅಂದ್ರೇನು? ಹುಟ್ಟು ಇತ್ಯಾದಿಗಳು. ಇತ್ಯಾದಿಗಳಿಗೆ ಏನ್ ಹಾಕೋಣ? ಎಲ್ಲಾ ವಿಕಾರಗಳು ಮತ್ತು ಮರಣ ಸಹಿತವಾಗಿ ಯಾವೂ ಕೂಡ ಆತ್ಮನಲ್ಲಿ ಇಲ್ಲ. ಇಂಥ ಆತ್ಮ ಎಷ್ಟಿರಬಹುದು? ಅದ್ವಯಸ್ಯ ಈ ಪೂರ ಈ ಉಪನಿಷತ್ತು ಮುಗಿದ್ರೆ, ಇನ್ನೂ ಬಾಕಿ ಉಪನಿಷತ್ತು ಮುಗಿದ ಮೇಲೂ ಕೂಡ ನಮ್ಮ ಮಧ್ಯದಲ್ಲಿ ಪ್ರಶ್ನೆ ಹಾಕಿದ್ರೆ ಯಾಕೋ ಹಿಂಗೆ ಕೇಳ್ತಾರ ಸ್ವಾಮೀಜಿ, ಇದ್ರೂ ಇರ್ಬೋದು ಅನೇಕ ಆತ್ಮಗಳು. ಅನೇಕ ಆಕಾಶಗಳು ಹೇಗೆ ಇಲ್ಲವೋ ಹಾಗೆ ಅನೇಕ ಆತ್ಮಗಳು ಕೂಡ ಇಲ್ಲ. ಇನ್ನೂ ಅನೇಕ ದೇಹಗಳಿವೆ ಅಂದ್ರೆ ಓಕೆ, ಅನೇಕ ಜಾತಿಗಳಿವೆ ಅಂದ್ರೆ ಓಕೆ, ಅನೇಕ ನಾಮಗಳಿವೆ ಅಂತ ಹೇಳಿದ್ರು ಓಕೆ, ಅನೇಕ ಥರ ಇದ್ದಾರೆ ಅಂತ ಹೇಳಿದ್ರು ಓಕೆ, ಅನೇಕ ಆತ್ಮಗಳಿವೆ ಅಂತ ಹೇಳಬೇಡ. ಅನೇಕ ಆತ್ಮಗಳು ಇಲ್ಲ. ವ್ಯಾಕರಣ ಪ್ರಕಾರ ಆತ್ಮ ಅನ್ನೋ ಶಬ್ದ, ಆಕಾಶ ಅನ್ನೋ ಶಬ್ದವನ್ನು ಹೇಗೆ ಬಳಸ್ತೀವೋ ಹಾಗೆ ಬಳಸ್ಬೇಕು. ಆತ್ಮ ಆಕಾಶವು ಹೇಗೆ ಯಾವತ್ತಿಗೂ ಒಂದೇ ಒಂದು, ಅದರಲ್ಲಿ ಎರಡನ್ನೂ ಇಲ್ಲ. ಹಾಗೆ ಇಲ್ಲಿ ಕೂಡ ಆತ್ಮ ಯಾವತ್ತಿಗೂ ಒಂದೇ ಒಂದು, ಎರಡು ಆತ್ಮ ಇಲ್ಲ. ಎರಡು ಆತ್ಮ ಅಂದರೆ ಸುಮ್ಮನೆ ನಿಮ್ಮ ಜಿಜ್ಞಾಸೆ ಕೇಳ್ತೀನಿ, ಎರಡು ಆತ್ಮ ಅಂದರೆ ಅವು ಎರಡು ಸೀಮಿತವಾಗ್ತಾವೋ ಅಥವಾ ಅನಂತವಾಗ್ತಾವೋ? ಎ ಆ್ಯಂಡ್ ಬಿ ಎರಡವ ಅಂದ್ರೆ ಎ ಲಿಮಿಟ್ಸ್ ಬಿ, ಬಿ ಲಿಮಿಟ್ಸ್ ಎ, ಹೌದಾ? ಎ ಲಿಮಿಟ್ಸ್ ಬಿ, ಬಿ ಲಿಮಿಟ್ಸ್ ಎ. ಎ ಬಿಯನ್ನು ಸೀಮಿತಗೊಳಿಸುತ್ತದೆ, ಬಿಯು ಎಯನ್ನು ಸೀಮಿತಗೊಳಿಸುತ್ತದೆ. ಯಾಕೆ ಎರಡವ ಅಲ್ಲ, ಎರಡವ ಇದರತ್ತೇನೋ ಅದು ನಾನಲ್ಲ ಅಂತ ಆಗ್ತದೆ. ಅದು ಹಂಗಂತದೆ ನೀನು ನಾನಲ್ಲ ಅಂತ. ಅಲ್ಟಿಮೇಟ್ಲಿ ಏನು, ಎರಡೂ ಸಿಕ್ಕಾಕೊಳ್ತಾವೆ, ಎಲ್ಲರಿಗೆ ಪರಿಮಿತರು ಸಿಕ್ಕಾಕೊಳ್ತಾವೆ. ಈ ರೀತಿಯ ಆತ್ಮನು ಎಷ್ಟಿದ್ದಾರೆ? ಆತ್ಮನು ಅನೇಕ ಇಲ್ಲ, ಅನೇಕ ರಹಿತ, ಉತ್ಪತ್ತಿ ಆದಿ ವರ್ಜಿತಸ್ಯ ಅದ್ವಯಸ್ಯ ಆತ್ಮತತ್ವಸ್ಯ. ಇಂತಹ ಆತ್ಮಸ್ವರೂಪ ಇದಕ್ಕೆ ಶ್ರುತಿ ಪ್ರಮಾಣ. ಶ್ರುತಿಗಳು ಏನು ಹೇಳ್ತವೆ, ಬಾಕಿ ಶ್ರುತಿಗಳು ಏನು ಹೇಳ್ತವೆ ಇದ್ರ ಬಗ್ಗೆ, ಅದನ್ನು ಲೆಕ್ಕಕ್ಕೆ ತೋಬೇಕು. ಪ್ರದರ್ಶನಾರ್ಥಂ ವಾಕ್ಯಾನಿ ಉಪನ್ಯಸ್ಯಂತೆ, ಅದನ್ನು ತೋರಿಸೋದಕ್ಕಾಗಿ ಈಗ ಬೇರೆ ಬೇರೆ ಶ್ರುತಿಯ ವಾಕ್ಯಗಳನ್ನು ಈ ಹೇಳಿಕೆಯ ಪುಷ್ಟೀಕರಿಸಲಿಕ್ಕಾಗಿ ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗವನ್ನು ನಾವು ಕಾಣ್ತೀವಿ 11ನೇ ಶ್ಲೋಕದೊಳಗೆ. ರಸಾದಯೋ ಹಿ ಏಕೋಶಾಃ, ರಸಾದಯೋ ಹಿ ಏಕೋಶಾಃ, ವ್ಯಾಖ್ಯಾಸ್ತೈತ್ಯರೀಯಕಿ, ವ್ಯಾಖ್ಯಾಸ್ತೈತ್ಯರೀಯಕಿ, ಯೇಷಾಮಾತ್ಮ ಪರೋ ಜೀವಃ, ಯೇಷಾಮಾತ್ಮ ಪರೋ ಜೀವಃ, ಯಥಾ ಸಂಪ್ರಕಾಶಿತಃ, ಯಥಾ ಸಂಪ್ರಕಾಶಿತಃ. ಏತದನ್ನಮಯಮಾತ್ಮಾನಮುಪಸಂಗ್ರಾಮತಿ ಏತದಂ ಪ್ರಾಣಮಯಮಾತ್ಮಾನಮುಪಸಂಗ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಗ್ರಾಮತಿ, ಏತಂ ವಿಜ್ಞಾನಮಯಮಾತ್ಮಾನಮುಪಸಂಗ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಗ್ರಾಮತಿ. ಈಗ ಏನು ತೋರಿಸ್ತದೆ ಇದು? ಒಂದು ಕೋಶವನ್ನು ಬಿಟ್ಟು ಇನ್ನೊಂದು ಕೋಶಕ್ಕೆ ಜೀವಾತ್ಮ ಪ್ರಯಾಣ ಮಾಡ್ತಾ ಇದ್ದಾಗ ಒಂದು ಅನ್ವಯ ಆಗ್ತದೆ, ಇನ್ನೊಂದು ವ್ಯತಿರೇಕ ಆಗ್ತದೆ. ಈ ಹಾಲಿನಿಂದ ನೀವು ಹೊರಗೆ ಹೋದಾಗ, ಈ ಹಾಲಿನಿಂದ ನೀವು ಹೊರಗೆ ಹೋದಾಗ ನೀವೇನು ಮಾಡ್ತೀರಿ ಅಂದರೆ, ನಾನು ಹೊರಾಂಡದಲ್ಲಿದ್ದೇನೆ ಅಂತ ನೀವು ಉತ್ತರ ಕೊಡ್ತೀನಿ. ನಾವು ಕೇಳ್ತೀವಿ, ಇಲ್ಲೆಲ್ಲ ಹಾಲ್ನಾಗ ನಾನು ನೋಡಿದ್ನಲ್ಲ, ಅದು ಮುಂಚೆ ಇದ್ದೆ, ಈಗ ನಾನು ಹೊರಗಡೆ ಬಂದಿದ್ದೇನೆ. ಅವನೇ ಯಾವಾಗ ರಸ್ತೆ ಹೋಗ್ತಾನೆ ಆವಾಗ ಅವನು ಹಿಂಗೆ ಹೇಳೋದಿಲ್ಲ, ಏನು ಹಾಲ್ನಾಗಿನ ಹೊರಗೆ ವರಾಂಡ, ವರಾಂಡದ ಹೊರಗೆ ರಸ್ತೆ, ರಸ್ತೆಗಳೊಳಗೆ ನಾನು ಇದ್ದೇನೆ ಅಂತ ಹೇಳೋದಿಲ್ಲ. ಅವನು ಆ ರಸ್ತೆ ಇದ್ದೇನೆ ಅಂತ ಹೇಳೋ ಜೊತೆಗೆ ಇವೆಲ್ಲ ಬಂದ್ಬಿಡ್ತಾರೆ. ಎಲ್ಲಿ ಹಾಲ್ನೊಳಗಿಂದ ಹಂಗೆ ಜೀವಾತ್ಮ ಇವನು ಒಂದು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ, ಆ ಬಾಡಿಗೆ ಕೋಶ ಅಂತ ಕರೀತಾರೆ. ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಅವನು ಪ್ರಯಾಣಿಸ್ತಾನೆ ಅಂತ ಅಂದ್ಕೊಂಡ್ರೆ ಮೊದಲನೇ ಕೋಶದಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಯಾವ ಕೋಶದಿಂದ ಪ್ರಯಾಣ ಮಾಡಿ ಈ ಕೋಶಕ್ಕೆ ಬಂದಾನೆ, ಅನ್ನಮಯ ಕೋಶದ ಪ್ರಯಾಣ ಮಾಡಿ ಪ್ರಾಣಮಯ ಕೋಶಕ್ಕೆ ಬಂದಾನೆ, ಪ್ರಾಣಮಯ ಕೋಶಕ್ಕೆ ಬಂದಾನೆ ಅಂತ ಅನ್ನಮಯ ಕೋಶದಲ್ಲಿ ಅವನು ಇಲ್ಲ ಅಂತ ಆಯ್ತಲ್ಲ. ಹೀಗೆ ಅನ್ವಯ ವ್ಯತಿರೇಕ ಕ್ರಮದಲ್ಲಿ ರಸಾದಯ ಏಕೋಶ ವ್ಯಾಖ್ಯಾತ ತೈತ್ತರೀಯಕ್ಕೆ, ತೈತ್ತರೀಯ ಉಪನಿಷತ್ತಿನಲ್ಲಿ ಈ ಪ್ರಕಾರವಾದಂತಹ ಕೋಶಗಳನ್ನು ದಾಟುವ ಕ್ರಮವನ್ನು ಹೇಳಿಕೊಟ್ಟಿದ್ದಾರೆ. ಶ್ರುತಿ ಪ್ರಮಾಣ ಬೇಕಲ್ರಿ, ನಾವು ಏನೇ ಮಾತಾಡಿದ್ರು ಶ್ರುತಿ ನೋಡಪ್ಪ, ನಾವು ನಮ್ಮ ಕಲ್ಪನೆಯನ್ನು ಮಾತಾಡ್ತಾ ಇಲ್ಲ, ಇದರ ನಮ್ಮ ಟೆಕ್ನಿಕ್ ಅಲ್ಲ ಇದು, ಶ್ರೀ ಶ್ರೀ ಟೆಕ್ನಿಕ್ ಅಲ್ಲ ಇದು, MMM ಟೆಕ್ನಿಕ್ ಅಲ್ಲ ಇದು, MMM ಟೆಕ್ನಿಕ್ ಅಂದ್ರೆ MA ಅಂತ. ಶಾಸ್ತ್ರ ಇಸ್ ನಾಟ್ ಎ ಟೆಕ್ನಿಕ್ ಟು ನೋ ಆತ್ಮ, ಶಾಸ್ತ್ರ ಇಸ್ ಎ ಟ್ರೆಡಿಷನ್. ಅದರೊಳಗೆ ಸಂಸ್ಕಾರ ಬರ್ತದೆ, ಅದರೊಳಗೆ ಪ್ರಮಾಣ ಜಿಜ್ಞಾಸ ಬರ್ತದೆ, ಭಾವನಾ ಬರ್ತದೆ. ಎಲ್ಲಕ್ಕೂ ಮೀರಿ ಪ್ರಬುದ್ಧತೆ ಅಕೌಂಟಿಗೆ ಬರ್ತದೆ. ಈಶ್ವರ ಭಾವ, ನಿನ್ನ ಶ್ರದ್ಧಾ, ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಶ್ರದ್ಧಾ, ಈಶ್ವರ ಭಾವ, ಅಕರ್ತೃತ್ವ, ಅಭೋಕ್ತೃತ್ವ, ಇವಷ್ಟು ಒಟ್ಟಾರೆ ಸೇರಿ ತಾತ್ಪರ್ಯ ಏನು? ಎಲ್ಲವರು ಒಟ್ಟಾರೆ ಸೇರಿದ ತಾತ್ಪರ್ಯ ಏನು? ಅಂತಃಕರಣ ಶುದ್ಧಿ. ಇದನ್ನು ಬೇರೆ ಇನ್ನು ಯಾವುದಾದ್ರೂ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಪೂರಾ ಪರ್ವರ್ಟೆಡ್ ಆಗ್ತದೆ, ಅನರ್ಥಕಾರಿ ಆಗ್ತದೆ, ಇಲ್ಲಾಜಿಕಲ್ ಆಗ್ತದೆ. ಅದನ್ನು ಹೇಳ್ತೀನಿ ನಾನು, ಇವರು ಉಡುಪಿಯವರಾಗಲಿ, ಮೇಲ್ಕೋಟೆಯವರಾಗಲಿ, ಇನ್ನು ಯಾರೇ ಆಗಲಿ, ಇವರು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಾಜಿಕಲ್ ವಿಚಾರಗಳನ್ನು ಲಾಜಿಕಲಿ ಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅರ್ಥ ಆಗಲಿಲ್ಲ, ಇವನನ್ನು ಅಪರಾಧಿಯನ್ನು ಅರೆಸ್ಟ್ ಮಾಡಿದ್ವಿ, ಇಲ್ಲಾಜಿಕಲ್. ಆಮೇಲೆ ಕೋರ್ಟ್ನ ಲಾಯರ್ ಏನು ಮಾಡ್ತಾನೆ, ಲಾಜಿಕಲ್ ಆಗಿ ಇವನು ಅಪರಾಧ ಮಾಡಿದ್ದಾನೆ ಅಂತ ಪ್ರೂವ್ ಮಾಡ್ತಾನೆ. ಇಲ್ಲಾಜಿಕಲ್ ಕ್ರಿಮಿನಲ್ ಅನ್ನ, ಇಲ್ಲಾಜಿಕಲ್ ಕ್ರಿಮಿನಲ್ ಅನ್ನ ಲಾಜಿಕಲ್ ಆಗಿ ಕ್ರಿಮಿನಲ್ ಅಂತ ಪ್ರೂವ್ ಮಾಡ್ತಾನೆ. ಇದರಿಂದ ಮಹಾಪಾಪ ಯಾವುದು? ನಿಜವಾದ ಅಪರಾಧಿ ಆರಾಮಾಗಿ ತಿರುಗಾಡ್ತಾ ಇರ್ತಾನೆ ನಿಮ್ಮ ಮತ್ತು ಹಾರನ ಅನ್ಸುತ್ತಿರ್ತಾನೆ, ದಾನಿ ಅನ್ಸುತ್ತಾನೆ, ಆದ ಅನ್ಸುತ್ತಾನೆ, ಈದ ಅನ್ಸುತ್ತಾನೆ. ಅವ ನಿಜವಾದ ಅಪರಾಧಿ. ಹಾಗೆ ಇಲ್ಲಿ ಏನಾಗಿದೆ ಅಂತಂದರೆ, ಎಲ್ಲ ಇವರೆಲ್ಲ ಏನು ನಮ್ಮ ಪಾರ್ಟ್ನರ್ಸ್ ಉಟ್ಕೊಂಡಾರೆ, ಇವೆಲ್ಲ ಪಾರ್ಟ್ನರ್ಸ್ ಇವರು, ಹಾ ಮೇಲ್ಕೊಟ್ಟಿಯವರು, ಈ ಕೋಟಿಯವರು, ಆ ಕೋಟಿಯವರು, ಡಂಕನ್ ಕೋಟಿಯವರು ಕೂಡ ಇವರೇನು ಪಾರ್ಟ್ನರ್ಸ್ ಉಟ್ಕೊಂಡಾರೆ. ಈ ಪಾರ್ಟ್ನರ್ಸು ಇಲ್ಲಾಜಿಕಲ್, ಅದನ್ನು ಲಾಜಿಕಲ್ ಆಗಿ ಪ್ರೂವ್ ಮಾಡೋ ಪ್ರಯತ್ನ. ಅದು ಇದು ಯಾವ ವಿಚಾರವನ್ನು ಮಾಡುವ ಶಕ್ತಿ ಯಾರಿಗೂ ಇಲ್ಲ, ಅವರ ಅನ್ಕೋದು ಕೂತು ಅನ್ನೋದು ಒಂದು ಮಠ ಆಗ್ಬಿಡು, ಬುತ್ತಿ ಗದ್ದಿ ಸ್ವಾಮಿ ಮಠ. ಅದಕ್ಕೆ ಹೇಳ್ತಾರೆ, ನಾವು ಏನು ಹೇಳ್ತೀವಿ ಇದು ತೈತ್ರಿಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ನಾವು ನಮ್ಮ ಮನೋಕಲ್ಪಿತವಾಗಿ ಏನನ್ನು ಮಾತಾಡ್ತಾ ಇಲ್ಲ. ಇದು ಉಪನಿಷತ್ತು ನಿಮ್ಮಪ್ಪಂದು ಅಲ್ಲ, ನಮ್ಮಪ್ಪಂದು ಅಲ್ಲ. ಇದು ಉಪನಿಷತ್ತು ನಮ್ಮ ಸೃಷ್ಟಿಯ ಕಾಲದಿಂದಲೂ ನಮ್ಮ ಮಾರ್ಗದರ್ಶನ ಮಾಡ್ತಾ ಇದೆ. ಇದು ಉಪನಿಷತ್ತು ಆತ್ಮಜ್ಞಾನಕ್ಕೆ ಲಭ್ಯವಿರುವಂಥ ಏಕೈಕ ಮಾರ್ಗದರ್ಶನ. ಈ ಮಾರ್ಗದರ್ಶನವನ್ನು ನೀನು ಸ್ವೀಕಾರ ಮಾಡುವ ಪೂರ್ವದಲ್ಲಿ ನಿನ್ನ ಟಾರ್ಗೆಟ್ ಏನು ಅಂತ ನಿಂಗೆ ಸ್ಪಷ್ಟ ಇರಬೇಕು. ನಿನ್ನ ಟಾರ್ಗೆಟ್ಟು ಆತ್ಮಜ್ಞಾನ, ಅದು ನಿನ್ನ ಸ್ಪಷ್ಟ ಇಲ್ಲ ಅಂದರೆ ಇವೆಲ್ಲ ಹುಡುಕುಗಳು ಹುಡ್ತವೆ. ಈ ಹುಡುಕುಗಳು ನಿನ್ನ ಜೀವನವನ್ನು ಅಸ್ತವ್ಯಸ್ತ ಮಾಡ್ತವೆ. ಬ್ರಹ್ಮ ಮತ್ತು ಸಂಸಾರ ಚಕ್ರ ಬೀಳ್ತೀಯ. ಇಲ್ಲ ಇಲ್ಲ ನನಗೆ ಬಿಡುಗಡೆ ಬೇಕು ಸಾಕಾಗಿದೆ, ಓಕೆ ಹಾಗೋ ಹಾಗಿದ್ರೆ ಒಂದು ಕೆಲಸ ಮಾಡು, ಆತ್ಮಜ್ಞಾನ ಟಾರ್ಗೆಟ್ ಇಟ್ಟು. ಎಷ್ಟು ಸಲ ಹೇಳಿದೆ ನಿಮಗೆ, ಪ್ರಿಯಾರಿಟಿ ಪ್ರಾಮುಖ್ಯತೆ. ಒಂದು ಗಂಟೆ ಉಪನ್ಯಾಸ ಲೇಟ್ ಆಗಿದೆ, ಅರ್ಧ ಗಂಟೆ ಇನ್ನೀಗ ಎಂಟು ಒಂಬತ್ತು ಗಂಟೆ ಆಗ್ತದೆ ಕ್ಲಾಸ್ ಅಂತಂದರೆ ನೀವು ಪ್ರಯಾರಿಟಿನ ತಿಂಡಿಗಿಡ್ತೀರಾ, ಪ್ರಯಾರಿಟಿನ ಕ್ಲಾಸಿಗೆ ಇಡ್ತೀರಾ? ಈಗ ಯಾರು ತಮ್ಮ ಪ್ರಯಾರಿಟಿಯನ್ನು ತಿಂಡಿ ಕಡೆಗೆ ಇಟ್ಟಿರ್ತಾರೆ ಅವಾಗ ಇಲಿಗಳು ಅಡ್ಡಾಡಿಸುವ. ಯಾರು ತಮ್ಮ ಪ್ರಯಾರಿಟಿಯನ್ನು ಇದಕ್ಕೆ ಆತ್ಮಜ್ಞಾನಕ್ಕಾಗಿರ್ತಾರೆ, ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಅವರ ಬುದ್ಧಿಯಲ್ಲಿ ಈ ವಿಚಾರಗಳೇ ಅಡ್ಡಾಡಿಸುವ. ಇನ್ನು ಉಳಿದದ್ದನ್ನು ನಾವು ತುಚ್ಛ ಮಾಡ್ತಾ ಇಲ್ಲ, ಉಳಿದದ್ದನ್ನು ತ್ಯಾಗ ಮಾಡ್ತಾರೆ. ಯು ಕೀಪ್ ದಿ ಸೆಕೆಂಡ್ ಪ್ರಯಾರಿಟಿ ಅಂತ ಹೇಳ್ತಾರೆ. ಇದು ಪ್ರೈಮರ್ ಮಾಡ್ಕೊಳ್ಳಿ, ಅದನ್ನು ಸೆಕೆಂಡರಿ ಮಾಡ್ಕೊಳ್ಳಿ. ನೀವು ಪಾನ ಬಿಡ್ತೀರಾ? ಆನೆಸ್ಟ್ ನಾನು ಹೇಳ್ತೀನಿ, ಈಗ 21ನೇ ಶತಮಾನದಲ್ಲಿ ನಾವು ಸರ್ವಕರ್ಮ ಸನ್ಯಸ್ತರಾಗಿ ಹೋಗಿ ಗುಡಿಸಲು ಕೂತ್ಕೊಂಡು ಗಂಗೆಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಮುಳುಗಿ ನಮಗೆ ಜ್ಞಾನೋಪದೇಶ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೆ ಹೆದರಬೇಕಾಗಿಲ್ಲ, ನೀನು ನಿನ್ನ ವ್ಯವಹಾರಗಳನ್ನು ಸೆಕೆಂಡರಿ ಇಟ್ಕೋ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತ್ವದ್ಯಂ. ಎಂತಹ ಕಷ್ಟ ಬರಲಿ, ಎಂತಹ ಪ್ರಸಂಗ ಬರಲಿ, ನಿನ್ನ ಸ್ವಾಧ್ಯಾಯ ಮುಂದುವರೆಸು. ನಿನ್ನ ಸರಜೋಡಿಯವರು ಬಂದದ್ದಾದರೆ ಅವ್ರ ಜೊತೆ ಕೂತ್ಕೊಂಡು ಚಿಂತನೆ ಮಾಡು. ನಿನಗಿಂತ ಜೂನಿಯರ್ಸ್ ಬಂದದ್ದಾದರೆ ಅವರಿಗೆ ಕಥನ ಮಾಡು. ಯಾರು ಬರಲಾರ ಮುಖ ಸೊಟ್ಟು ಮಾಡಿಕೊಳ್ಬೇಡ. ಆತ್ಮ ಚಿಂತನೆ ಬ್ರಹ್ಮತತ್ವಮಸಿ ಭಾವಯಾತ್ಮನಿ, ಬ್ರಹ್ಮತತ್ವಮಸಿ ಭಾವಯಾತ್ಮನಿ, ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ. ಅದು ಕಾಣಿಸ್ಬೇಕು ನಿಮ್ಮ ಕಣ್ಣಿಗೆ, ನಾಮ ರೂಪ ಗುಣ ಇವು ದೋಷಗಳು, ಈ ದೋಷಗಳು ನನ್ನಲ್ಲಿ ಇಲ್ಲ. ಅದು ನಿಮ್ಮ ಕಣ್ಣಿಗೆ ನಿಮಗೆ ನಿಮ್ಮ ವಿವೇಕಕ್ಕೆ ಸ್ಪಷ್ಟವಾಗಿ ಗೋಚರ ಆಗಬೇಕು. ಇದು ಯಾವಾಗ ನಿಮ್ಮ ಮುಖದಿಂದ ಇದು ತೇರಿ ತೇರಿ ಸ್ವಾಮಿ ಏನೇ ಮಾಡಿದ್ರೆ ತೇರಿ ಅಂತ ಬರ್ತದೆ, ಅವಾಗ ಒಂದು ತಪ್ಪು ಮಾಡಿರ್ತೇನೆ. ಏನು ಅದು ನಾನು ಅನ್ನೋದನ್ನ ಅದನ್ನು ನಾನು ಲೆಕ್ಕಕ್ಕೆ ತಗೊಂಡಿರ್ತೇನೆ. ಅದನ್ನು ಅಸ್ಮತ್ ಪ್ರತ್ಯಯದೊಳಗೆ ಅದು ನಾನು ಅದು ಅಸ್ಮಿ ಅನ್ನುವಂಥದ್ದಕ್ಕೆ ನಾವು ಗೌಣ ಮಾಡಿಬಿಟ್ಟಿರ್ತೀವಿ. ಹೀಗಾಗಿ ಯಾವುದು ಅಪರೋಕ್ಷವಾಗಿದೆಯೋ ಅದು ನಮಗೇನಾಗಿರ್ತದೆ, ಪರೋಕ್ಷ ಅಥವಾ ಪ್ರತ್ಯಕ್ಷ ಆಗಿರ್ತದೆ. ಯಾವಾಗ ಆತ್ಮ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಮ್ಮ ಎದುರಿಗೆ ಕೂತ್ಕೊಂಡ್ಬಿಡ್ತಾನೆ, ಆವಾಗ ನನ್ನ ಕಂಪ್ಲೀಟ್ನೆಸ್, ನನ್ನ ಪೂರ್ಣತ್ವ ಸಿದ್ಧ ಆಗೋದಿಲ್ಲ. ಐ ಕಂಟಿನ್ಯೂ ಟು ಬಿ ಇನ್ಕಂಪ್ಲೀಟ್, ಅಪೂರ್ಣ ಅಪೂರ್ಣ ಅಪೂರ್ಣ ಅಪೂರ್ಣ. ಹೀಗಾಗಿ ಮೊದಲೇ ಇದ್ದವನು ಅವನು ಅಧ್ಯಯನ ಮಾಡದೇ ಇದ್ದ ಜೀವಾತ್ಮ, ಈಗಿದ್ದವನು ಅಧ್ಯಯನ ಮಾಡಿಯೂ ಅಂದ್ರೇನು ಅಧ್ಯಯನದ ಸಾರ್ಥಕತೆ ಇಲ್ಲ ಅಂತ. ಒಬ್ಬನು ಆರ್ಡಿನರಿ ಈಡಿಯಟ್, ಇನ್ನೊಬ್ಬನು ಎಜುಕೇಟೆಡ್ ಈಡಿಯಟ್. ಪೂಜೆ ಸಮಾಜಕ್ಕೆ ಕ್ಷಮ ಅವ್ರು ಉಪಯೋಗ ಮಾಡಿದ್ದನ್ನ ಮಾಡಿ. ಯಾವ ಕಾರಣಕ್ಕೂ ಕೂಡ ನಾವು ಪರ್ಸನಲ್ ಆಗಿ ಇದನ್ನು ತಗೊಳ್ಳಿಕ್ಕೆ ಆಗುವುದೇ ಇಲ್ಲ. ಈವನ್ ಸಿಂಪಲ್ ನೀವು ಓಂ ಅಂತ ಹೇಳ್ತಿರಲ್ಲ, ಇದು ನಿಮ್ದು ಯಾವುದು ಪರ್ಸನಲ್ ಆಸ್ತಿ ಅಲ್ಲ. ಇದು ದಿಸ್ ಇಸ್ ದ ಟ್ರೆಸರ್ ವಿಚ್ ಹಸ್ ಬೀನ್ ಹ್ಯಾಂಡೆಡ್ ಓವರ್ ಟು ಯು ಬೈ ದ ಗ್ರೇಟ್ ರಿಷೀಸ್. ಆ ಮಹಾತ್ಮರು, ಆ ಮಹಾತಪಸ್ವಿಗಳು, ಆ ಋಷಿ ಮುನಿಗಳು ನಮಗೆ ಈ ಟ್ರೆಸರನ್ನು ಕೊಟ್ಟಿದ್ದಾರೆ. ಓ ಇಡೀ ಜಗತ್ತಿಗೆ ಇದು ಕೊಡಲ್ಪಟ್ಟಿದೆ, ಸೃಷ್ಟಿಗೆ ಕೊಡಲ್ಪಟ್ಟಿದೆ ಅನ್ನುವುದನ್ನು ಇತ್ತೀಚೆಗೆ ವೈಜ್ಞಾನಿಕರು ಸಿದ್ಧ ಮಾಡಿದ್ದಾರೆ. ಪ್ರತಿ ಕ್ಷಣವೂ ಸೂರ್ಯನಿಂದ ಏನು ಬರ್ತದೆ ಹೊರಗೆ? ಓಂ ಓಂ ಓಂ. ಅಲ್ಲಿಂದ ಸೂರ್ಯನಿಂದ ಬರುತ್ತದೆ. ಇವ ಚಾಕು ಗೊತ್ತು ಹೇಳ್ತಾನೆ, ಬೆಳಗ್ಗೆ 4 ಗಂಟೆ ಹೋಗಿ ನಾ ಸೂರ್ಯನಿಗೆ ಓಂಕಾರ ಉಪದೇಶ ಕೊಟ್ಟು ಬಂದೆ. ಸೊಸಿಲ್ಲಿ ದಿ ಮಾಸ್ಟರ್ಸ್ ಆರ್ ಗಿವನ್ ದಿಸ್ ನಾಲೆಜ್ ಅಂಡ್ ದಿಸ್ ಸೋಲೋ ಸೇಸ್ ಐ ಆಮ್ ಓನಿಂಗ್ ದಿಸ್ ಇಸ್ ಮೈ ಟೆಕ್ನಿಕ್ ಇಸ್ ಮೈ ಟ್ರಿಕ್. ಶ್ರೀ ಶ್ರೀ ಶ್ರೀ ಇರದ ನಿಮ್ಮ ಎದೆಗಿರೋ ಮಹಾತ್ಮ ಚಟ್ನಿ ಮಾಡಿ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬಿಡಿ. ಉಷಾಹ ವ್ಯಾಖ್ಯಾತ ಹತ್ತೈತರಿಯಕ್ಕೆ ತೇಷಾಂ ಆತ್ಮ ಪರ ಜೀವ ಯಾವುದು ಈ ಪ್ರಕಾರವಾಗಿ ತೈತರಿ ಹೇಳ್ತದೆ? ಏ ಕೇಳೋ, ಅನ್ನಮಯ ಕೋಶ ಪ್ರಾಣಮಯ ಕೋಶ ಆದಾಗ ಅನ್ನಮಯ ಕೋಶವು ವ್ಯತಿರೇಕವಾಗಿ ಪ್ರಾಣಮಯವಾದಾಗ ಪ್ರಾಣಮಯ ಅನ್ವಯ ಆಗಿರ್ತದೆ. ಪ್ರಾಣಮಯ ಅನ್ವಯ ಆದಾಗ ಅಲ್ಲಿಯೂ ಕೂಡ ಪರಹ ಜೀವ ಪರಮಾತ್ಮನೇ ಇದ್ದಾನೆ. ಅನ್ನಮಯದಲ್ಲಿದ್ದಾಗೂ ಪರಮಾತ್ಮನೇ ಇದ್ದಾನೆ, ಪ್ರಾಣಮಯ ಆತ್ಮನಲ್ಲಿ ಪರಮಾತ್ಮನೇ ಇದ್ದಾನೆ, ಮನೋಮಯ ಆತ್ಮನಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಪರಹ ಜೀವ ಪರಹ ಜೀವ ಅಂತಂದ್ರೇನು? ಹೆಚ್ಚಿನ ಜೀವಾತ್ಮ ಅಂತ ಅರ್ಥಲ್ಲ, ಪರಮಾತ್ಮನೇ. ಉಪಾಧಿಯಿಂದಾಗಿ ಜೀವ ಅನ್ನೋ ಶಬ್ದ ಅಷ್ಟೇ ಅಲ್ಲಿ. ನಾನು ಅನ್ನಮಯ ಆತ್ಮ, ನಾನು ಈ ಶರೀರ, ಈ ಶರೀರ ನಾನು, ಈ ಶರೀರ ಈ ಶರೀರ ನಾನು ಅಂತ ಹೇಳಿದಾಗ ಆ ನಾನು ಯಾರಿಗೆ ಹೋಗ್ತದೆ ಹೇಳೋದು? ಶರೀರಕ್ಕೆ ಹೋಗುದಿಲ್ಲ. ಶರೀರಕ್ಕೆ ಹೋಯಿತು ವ್ಯವಹಾರ, ಆತ್ಮನಲ್ಲಿ ನಿಂತ್ಕೊಂತು ಮುಕ್ತ. ಉಪಾಧಿಗೆ ಹೋಯಿತು ವ್ಯವಹಾರ, ಆ ನಾನು ಉಪಾಧಿ ಹೋಗದನೆ ತನ್ನ ಪಾಡಿಗೆ ತಾನು ಉಳಿತು ಅಂದ್ರೆ ಅದು ಪರ ಆತ್ಮ. ಈಗ ಶರೀರದಲ್ಲಿದ್ದಂಥ ಆತ್ಮ ಯಾವುದು? ಪರ ಆತ್ಮ. ಶರೀರ ಸಹಿತವಾಗಿ ಸಂಗಾತವಾಗಿ ನೋಡಿದಾಗ ಜೀವಾತ್ಮ, ಅದೇ ಪ್ರಕಾರ ಮನೋಮಯ, ಅದೇ ಪ್ರಕಾರ ವಿಜ್ಞಾನಮಯ, ಅದೇ ಪ್ರಕಾರ ಆನಂದಮಯ. ಇವೆಲ್ಲ ಕೋಶಗಳಲ್ಲಿ ಆವಾಗಾವಾಗ ಅಲ್ಲಲ್ಲಿ ಅಲ್ಲಲ್ಲಿ ಆ ಕೋಶದ ಅಭಿಮಾನದಿಂದಾಗಿ ಆ ಹೆಸರನ್ನು ಪಡೆದಿರ್ತದೆ. ಯಥಾ ಸಂಪ್ರಕಾಶಿತ ಖಂ, ಆಕಾಶದಲ್ಲಿ ಹೇಗೆ, ಆಕಾಶವು ಹೇಗೆ ಘಟದಲ್ಲಿ ಅದು ತನ್ನ ಅಭಿಮಾನವನ್ನು ಹೊಂದಿ ಘಟಾಕಾಶ ಅನ್ನೋ ಹೆಸರನ್ನು ಪಡೆದಿದೆಯೋ ಹಾಗೆಯೇ ಇಲ್ಲಿಯೂ ಕೂಡ. 149 ರಸಾದಯ ಅನ್ನರ ಸಮಯ ಪ್ರಾಣಮಯ ಇತ್ಯೇವಮಾದಯ ಈ ಕೋಶಾಃ ಇವ ಕೋಶಾಃ ಅಸ್ಯಾದೇಹಿ ಇವ ಅದು ಅಸ್ಯ ಅಸ್ಯ ಅಂದ್ರೆ ಈ ಖಡ್ಗ ಇರ್ತಾರಲ್ಲ, ಖಡ್ಗ ಇರೋದು ಒರೆ ಒರೆ ಒರೆ ಖಡ್ಗ ಚೂರಿ ಇರ್ತಾರಲ್ಲ ಕೋಶ ಅಂದ್ರೇನು? ಒರೆ. ಒರೆ ಇದ್ದವ್ರು ಯಾರು? ಆತ್ಮ. ಅವರಿಗೇನದೇ ಕೋಶ. ಯಾವ ಕೋಶ? ಅನ್ನಮಯ ಅನ್ನಮಯ ಅನ್ನರಸಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಆದಯ ಕೋಶ ಅಸ್ಯಾದೇ ಇವ ಇವ ಅಂತ ತಿಳ್ಕೊಂಡು ಈರುಳ್ಳಿ ಈರುಳ್ಳಿ ಪದರಿಗಳನ್ನು ಸುಡದಂತೆ, ಕ್ಯಾಬೇಜ್ ಪದರಿಗಳನ್ನು ಸುಡದಂತೆ ಆತ್ಮಬೋಧದೊಳಗೆ ಬರ್ತದೆ ವಿವಿಚ್ಯ ತಂಡುಲಂ ಯಥಾ, ಯಥಾ ತಂಡುಲಂ ವಿವಿಚ್ಯಾತ್. ಹೀಗೆ ಭತ್ತದಿಂದ ಗೊಳನೆಯನ್ನು ತೆಗಿತೀವಿ, ಭತ್ತದಿಂದ ಹೊಟ್ಟನ್ನು ತೆಗಿತೀವಿ, ಮೀನಿಗಾಕೋ ಕುತ್ತಿಯೋ ತೆಗಿತೀವಿ, ಅದಕ್ಕೂ ಪದರುಗಳು. ಹೊರಗಿದ್ದ ಪದರು ಎಂತದಕ್ಕೆ ಹೊಟ್ಟು, ಮತ್ತೆ ಬ್ರ್ಯಾನ್ ಇರ್ತದಲ್ಲ ಅಕ್ಕಿ ಮೇಲೆ ತವು, ಅದೇನು ಹೊಟ್ಟ ತವು ಗೊಳಲಿ ಅಂದ್ರೆ ಗೊಳಲಿ ಈಗ ಹೇಳ್ತಾರೆ. ಬಳಲಿ ಅಂದ್ರು ಒಂದೇ, ತೌಡು ಅಂದ್ರು ಇಲ್ಲ ಸ್ವಾಮೀಜಿ, ತೌಡು ಅಂದ್ರೆ ಹಸ್ತಿ ಅಲ್ಲ, ಒಳಗಡೆ ರೆಡ್ ಕೋಟಿಂಗ್ ಇರುತ್ತಲ್ಲ, ಅಲ್ಲೋ ಅಲ್ಲೋ ಸ್ಕ್ರೀನ್ ಮಾಡಿಲ್ಲ. ಸಿಪ್ಪೆಗೆ ಗೊಳಲಿ ಅಂತಾರೆ, ಆ ಸಿಪ್ಪೆ ಪೌಡರ್ ಆಗಿದ್ದೆ ಆದ್ರೆ ತೌಡು ಅಂತಾರೆ. ಆಮೇಲೆ ಪಾಲಿಶ್ ಮಾಡಿಸಿದಾಗ ಅದಕ್ಕೆ ಏನಂತಾರೆ, ಹೊಟ್ಟು ಅಂತಾರೆ. ಪಾಲಿಶ್ ಅಕ್ಕಿ ಪಾಲಿಶ್ ಮಾಡಿದ್ಮೇಲೆ ಅದು ಪಾಲಿಶ್ ಹೋಗಿ ವೈಟ್ ಅಕ್ಕಿ ಆಗ್ತದೆ. ಬ್ರ್ಯಾನ್ ಹೋದ್ಮೇಲೆ ಏನು ಕೊಡುತ್ತೆ? ಆಕ್ಚುಲಿ ದನಗಳಿಗೆ ತೌಡು ತಿನ್ನಿಸುವುದಿಲ್ಲ, ಅದೇನು ಅಕ್ಕಿ ಬ್ರ್ಯಾಂಡ್ ಅದನ್ನು ತಿನ್ನಿಸ್ತಾರೆ. ಹಾಂ, ಇವ್ರಿಗೆ ಗೊತ್ತಿರ್ಬೇಕಲ್ಲ, ಇವ್ರು ನೀರು ಮೊನ್ನೆ ಕೊಟ್ಟಿಗೆ ಹೊಟ್ಟೆ ಹಾಕ್ತಾರೆ ಸ್ವಾಮೀಜಿ, ಬ್ರ್ಯಾಂಡ್ನ ಎಣ್ಣೆ ತೆಗಿಯಕ್ಕೆ ಯೂಸ್ ಮಾಡ್ಬಿಡ್ತಾರೆ. ಎನಿವೇ, ಇವು ಕೋಶಗಳು. ಈ ಕೋಶಗಳಿಂದ ಅಕ್ಕಿನ ಹೆಂಗೆ ಮುಕ್ತ ಮಾಡ್ತೀರಿ? ಈ ಕೋಶಗಳಿಂದ ಸಹಿತವಾಗಿದ್ದು ತಾನೆ ಈ ಆ ಅಕ್ಕಿಯನ್ನು, ಶುದ್ಧ ಅಕ್ಕಿಯನ್ನಾಗಿ ನಾವು ಹೇಗೆ ಸಪ್ರೇಟ್ ಮಾಡ್ತೀವಿ? ಕುಟ್ಟಿ ಕುಟ್ಟಿ ಕುಟ್ಟಿ ಕುಟ್ಟಿ ಬಡದು ಬಡದು ಬಡದು ಅನ್ನಮಯ ಕೋಶ ಬಡದು, ಪ್ರಾಣಮಯ ಕೋಶ ಬಡದು ಬಡದು, ಎಲ್ಲ ಕೋಶಗಳನ್ನ ಬಡದು ಬಡದು ಕುಟ್ಟಿ ಕುಟ್ಟಿ ಪುಟ್ಟ ಉಳಿತಾನೆ. ಮತ್ತೆ ಏನು ಶಬ್ದ ವಿವಿಚ್ಯಾತ್, ವಿವೇಚನೆ ವಿವೇಕದಿಂದ ಪುಟ್ಟ ವಿವೇಕ. ಇಲ್ಲಿ ನೋಡಿ, ನೀವು ವಿವೇಕದಿಂದ ಕುಟ್ಟಿದ್ರು ನೋಡಿ, ಮೊದಲು ನೀವು ಇದನ್ನ ಪಾತ್ರೆ ಅಂತ ಕರೆದ್ರು, ಈ ಪಾತ್ರೆನ ಕರೆದ್ಮೇಲೆ ನೀವು ವಿವೇಕ ಉಪಯೋಗ ಮಾಡಿ ಏನಂತ ಮಾಡಿದ್ರಿ? ಯಾವ್ದಾದ್ರೂ ಮೆಟಲ್ ನಿಂದ ಆಗಿತ್ತಂದ್ರೆ ಪಾತ್ರೆ ಅಂತ ಕರೀತಾರೆ. ಇದು ಮೆಟಲ್ ಅಲ್ಲ, ಅಲ್ಯೂಮಿನಿಯಂ ಅಲ್ಲ, ಸ್ಟೀಲ್ ಅಲ್ಲ, ಕಾಪರ್ ಅಲ್ಲ, ಹಾಗೆ ಇದು ಪಾತ್ರೆ ಅಂತ ಹೆಂಗೆ ಕರಿಬೇಕು? ಆಗುವುದಿಲ್ಲ. ಅದು ಏನಿದು? ಇದು ಮಣ್ಣಿನಿಂದ ಆಗಿರೋದ್ರಿಂದ ಮಡಿಕೆ. ಇದು ಮಡಿಕೆ ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಹಿಡ್ಕೊಂಡೆ, ನೋಡಿದೆ, ಪ್ರಮಾಣ ಉಪಯೋಗ ಮಾಡಿದೆ. ಶಬ್ದ ಯಾವ ಮೆಟಲ್ ಪಾತ್ರೆಗಳು ಹಿತ್ತಾಳೆ ಇತ್ಯಾದಿಗಳು ಈ ಸದ ಶಬ್ದ ಮಾಡೋದಿಲ್ಲ, ಆದರೆ ಇದು ಶಬ್ದ ಮಾಡಿದೆ. ಈ ಶಬ್ದ ಮಾಡಿರೋದ್ರಿಂದ ಇದು ಬಹುಶಃ ಮಣ್ಣಿಂದ ಇರ್ಬೋದು. ಕೆರೆದು ನೋಡಿದೆ, ಓಹೋ ಇದು ಮಣ್ಣೇ ಇದ್ದಂಗೆ ಕಾಣಿಸ್ತದೆ. ವೇಟ್ ಮಾಡಿ ನೋಡಿದೆ, ಓಹೋ ಇದು ಮಣ್ಣು ಇರ್ತದೆ. ನಾನು ಎಲ್ಲ ಪ್ರಮಾಣಗಳನ್ನು ಉಪಯೋಗ ಮಾಡಿದೆ. ಉಪಯೋಗ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ. ಏನದು ನಿರ್ಧಾರಕ್ಕೆ? ಇದು ಇದು ಮಣ್ಣು ಕೇಳ್ಕೊಳ್ಳಿ, ಭಾರಿ ಮಜಾ ಇದೆ. ಇದು ಮಣ್ಣು ಹೌದಾ? ಗಳಿಗೆ ಒಡೆದು ಪುಡಿ ಪುಡಿ ಮಾಡಿ ಮಣ್ಣಾಯ್ತು, ಏನೂ ಡಿಸ್ಟರ್ಬ್ ಮಾಡದೇನೆ ಇದು ಮಣ್ಣು ಅಂತಾಯ್ತು. ಏನು ಡಿಸ್ಟರ್ಬ್ ಮಾಡಲಿಲ್ಲ, ಮಣ್ಣು ಅಂತ ಸಿದ್ಧಾಯ್ತು. ಹಾಗೆಯೇ ಏನೂ ಡಿಸ್ಟರ್ಬ್ ಮಾಡುವ ಅವಶ್ಯಕತೆ ಇಲ್ಲ. ಆ ಕೋಶಗಳಿಂದ ಅಕ್ಕಿಯನ್ನು ಹೇಗೆ ನಾವು ಬೇರ್ಪಡಿಸ್ತೀವಿ, ಹಾಗೆ ಈ ಕೋಶಗಳಿಂದ ಆತ್ಮನ ಬೇರ್ಪಡಿಸೋದು. ಇದಕ್ಕೆ ಅನ್ವಯ ವ್ಯತಿರೇಕ ಪ್ರಕ್ರಿಯಾ ಅಂತ ಕರೀತಾರೆ. ತೈತ್ರಿಯ ಉಪನಿಷತ್ತಿನಲ್ಲಿ ನಾವು ನನಗೆ ಕೊಟ್ಟಿರುವಂತಹ ಪ್ರಕ್ರಿಯೆ ಯಾವುದು? ಆದಯ ಆದಯ ಕೋಶ ಕೋಶ ಅಸ್ಯಾದಿಯೇ ಇವೆ ಇವೆ ಉತ್ತರೋತ್ತರ ಅಪೇಕ್ಷೆಯ ಬಹಿರ್ಭಾವಾತ್ ಪೂರ್ವಪೂರ್ವಸ್ಯ ಉತ್ತರ ಉತ್ತರ ನಂತರ ನಂತರ ಅಂತರ್ಥ ನಂತರ ನಂತರದನ್ನು ತಿಳ್ಕೋಬೇಕಾದರೆ ಪೂರ್ವ ಪೂರ್ವದ ಏನಿದೆಯೋ ಅದರಿಂದ ನಾವು ಹೊರಗೆ ಬರಬೇಕಾಗ್ತದೆ. ಪೂರ್ವ ಪೂರ್ವ ಯಾವುದು? ಅನ್ನಮಯ ಪೂರ್ವ, ಪ್ರಾಣಮಯ ಉತ್ತರ. ಏನ್ ಸ್ವಾಮೀಜಿ ಪ್ರಾಣಮಯ ಅಂತ ಹೆಂಗ್ ನಿರ್ಧಾರ ಮಾಡಿದ್ರಿ? ಅನ್ನಮಯಕ್ಕಿಂತ ಸೂಕ್ಷ್ಮವಾದದ್ದು ಪ್ರಾಣಮಯವೇ ವಿನಃ ಬೇರೆ ಇನ್ನೊಂದು ಯಾವುದು ಅಲ್ಲ. ಇನ್ನು ಪ್ರಾಣಮಯಕ್ಕಿಂತ ಸೂಕ್ಷ್ಮ ಯಾವುದು ಅಂತ ಕೇಳ್ತಾ ಮನೋಮಯ ಸೂಕ್ಷ್ಮ, ನಂತರ ವಿಜ್ಞಾನಮಯ ಅತಿ ಸೂಕ್ಷ್ಮ, ಆನಂದಮಯ ಇನ್ನಾ ಸೂಕ್ಷ್ಮ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಪ್ರಯಾಣ, ಕಲ್ಪನೆಯಿಂದ ಕಲ್ಪನೆಗಲ್ಲ, ಅಲ್ಲಿ ಜಿಜ್ಞಾಸ ಇದೆ. ಆಕಾಶದ ಗುಣ ಒಂದು, ವಾಯುವಿನಗಿನ ಗುಣ ಎರಡು, ನೀರಿನ ಗುಣ ಮೂರು, ನೀರು ಅಗ್ನಿ ಅಗ್ನಿ ಅಗ್ನಿಯ ಗುಣ ಮೂರು, ಹೌದಾ? ಆಮೇಲೆ ವಾಯುವಿನ ಗುಣ ಎರಡು, ಆಕಾಶದ ಗುಣ ಒಂದು, ಆಕಾಶ ಗುಣ ಒಂದು. ಸೊ ಗುಣಗಳು ಜಾಸ್ತಿ ಇದ್ದಷ್ಟು ಇದ್ದಷ್ಟು ಸ್ಥೂಲ ಜಾಸ್ತಿ, ಗುಣಗಳು ಕಮ್ಮಿ ಕಮ್ಮಿ ಇದ್ದಷ್ಟು ಸೂಕ್ಷ್ಮ ಜಾಸ್ತಿ. ನಂಬರ್ ಟು, ಗುಣಗಳು ಜಾಸ್ತಿ ಇದ್ದಷ್ಟು ಇದ್ದಷ್ಟು ವಸ್ತು ಸೀಮಿತವಾಗಿರ್ತದೆ, ಗುಣಗಳು ಕಮ್ಮಿ ಕಮ್ಮಿ ಇದ್ದಷ್ಟು ವಸ್ತು ವಿಶಾಲವಾಗಿರ್ತದೆ, ವ್ಯಾಪಕವಾಗಿರ್ತದೆ. ಪೃಥ್ವಿಗೆ ಐದು ಗುಣ ಇವೆ, ಹೀಗಾಗಿ ಇಷ್ಟೇ ಪೃಥ್ವಿ. ಆದರೆ ಗಾಳಿಗೆ ಗಾಳಿಗೆ ಗಾಳಿ ಯಾವುದು? ಆಕಾಶ. ನೀರು ನೀರಿಗೆ ನಾಲ್ಕು ಗುಣ, ಪೃಥ್ವಿಗಿಂತ ವಿಶಾಲ. ಅಗ್ನಿಗೆ ಮೂರು ಗುಣ, ಗುಣ ಕಡಿಮೆ ಆಗ್ತದೆ, ಗುಣ ಕಡಿಮೆ ಕೂಡಲೇ ಅದರ ಕ್ಷೇತ್ರ ಏನಾಯ್ತು ಜಾಸ್ತಿ. ವಾಯುವಿಗೆ ಎರಡೇ ಗುಣ, ಎರಡೇ ಗುಣ ಅದರಿಂದ ಕಡಿಮೆ ಆಯಿತು, ಶಬ್ದ ಮತ್ತು ಸ್ಪರ್ಶ. ಗಾಳಿ ಸ್ಪರ್ಶ ಆಗ್ತದೆ, ಗಾಳಿ ಶಬ್ದ ಸೀನ್ ಶಬ್ದ, ಹೌದಾ? ಎರಡು ಗುಣ ಹೋಗಿ ಬಿಡಿ. ಆಕಾಶಕ್ಕೆ ಆಕಾಶ ಬಿಸಿ ಅದನ್ನು ತಂಪದನ್ನು ತಣ್ಣಗೆ ಹೇಳಿಕ್ಕಾಗೋದಿಲ್ಲ. ಮತ್ತೆ ಹೆಂಗಿದೆ ಆಕಾಶ? ಒಂದೇ ಗುಣ, ಒಂದೇ ಗುಣ. ಅದಕ್ಕೆ ಎಷ್ಟು ಅನಂತವಾಗಿ ಐದು ಗುಣ ಪೃಥ್ವಿ ಅತಿ ಸೀಮಿತ, ಒಂದೇ ಗುಣ ಆಕಾಶ ಅನಂತ. ಈ ಒಂದು ಲೆಕ್ಕಾಚಾರದಲ್ಲಿ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿ ಇಲ್ಲಿ ಜಿಜ್ಞಾಸ ಮಾಡಲಾಗ್ತದೆ. ವ್ಯಾಖ್ಯಾತ ಪೂರ್ವ ಪೂರ್ವಸ್ಯ, ನೆಕ್ಸ್ಟ್ ವಾಕ್ಯ ವ್ಯಾಖ್ಯಾತ ಶಾಖ ಉಪನಿಷತ್ವಲ್ಯ ಉಪನಿಷತ್ತಿನ ವಲ್ಲಿಗಳಲ್ಲಿ ತಿಳಿಸಿದ್ದಾರೆ. ಏನನ್ನ? ಈ ಸೂಕ್ಷ್ಮ ಆತ್ಮನನ್ನು ಹೇಗೆ ನಾವು ಗುರುತಿಸ್ಕೋಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ವಿಸ್ಪಷ್ಟಂ ಸ್ಪಷ್ಟವಾಗಿ ಆಖ್ಯಾತ ತಿಳಿಸಿದ್ದಾರೆ. ತೇಷಾಂ ಕೋಶಾನಾಂ ಆತ್ಮ ಏನ ಆತ್ಮನಾ ಪಂಚಾಪಿ ಕೋಶಾಃ ಆತ್ಮವಂತಃ ಅಂತರತಮೇನ ಅಂತರತಮೇನ. ಆ ಕೋಶಗಳಲ್ಲಿ ಅಭಿಮಾನಗೊಂಡಾಗ ಆ ಆತ್ಮನು ಆ ಆ ಕೋಶಗಳ ಪಂಚಾಪಿ ಕೋಶ ಆಗ್ತವಂತಹ ಆ ಕೋಶಗಳೇ ತಾನಾಗಿರ್ತಾನೆ. ಯಾವ್ಯಾವ ಕೋಶದಲ್ಲಿ ಅಭಿಮಾನವನ್ನು ಪಡಿತಾನೋ ಆ ಕೋಶವೇ ತಾನಾಗಿ ಇರ್ತಾನೆ. ಸಹಿ ಸರ್ವೇಷಾಂ ಜೀವನ ನಿಮಿತ್ತತ್ವಾದ ಸರ್ವೇಷಾಂ ಜೀವನ ನಿಮಿತ್ತತ್ವಾದ ಜೀವಃ ಜೀವಃ ಅವನೇ ಎಲ್ಲರಲ್ಲಿಯೂ ಕೂಡ ಈ ಪ್ರಕಾರವಾದ ಕ್ರಮ ಇರೋದ್ರಿಂದ ಅವನೇ ಜೀವ ಅಂಚುತ್ತಾನೆ. ಸರ್ವೇಷಾಂ ಜೀವನ ನಿಮಿತ್ತತ್ವಾದ ಅದೊಂದು ಇರುವೆ ಇರಲಿ, ಅದೊಂದು ವನಸ್ಪತಿ ಹುಲ್ಲು ಕಡ್ಡಿ ಇರಲಿ, ಅದು ಬ್ರಹ್ಮ ಇರಲಿ, 33 ಕೋಟಿ ದೇವತೆಗಳಲ್ಲಿ ಯಾರೇ ಇರಲಿ, ಎಲ್ಲರೂ ಕೂಡ ಉಪಾಧಿಗಳಿಂದಲೇ ಇದ್ದಾರೆ, ಉಪಾಧಿ ವಶವಾಗಿ ಇದ್ದಾರೆ. ಆದ್ದರಿಂದ ಅವರು ಏನನ್ಸ್ಕೋತಾರೆ, ಜೀವ. ಇದಕ್ಕೆ ವೇದಾಂತಕ್ಕೆ ಎದೆ ಗುಂಡಿಗೆ ಬೇಕು. ಬ್ರಹ್ಮ ಅಪಿ ಜೀವ, ವಿಷ್ಣು ಅಪಿ ಜೀವ, ಶಿವ ಅಪಿ ಜೀವ. ನಿಮಗೆ ಗುಂಡಿಗೆ ಸರಿ ಇರಬೇಕಷ್ಟೇ. ಇದು ಪುಕ್ಕು ಪುಕ್ಕು ಅಂತಂದ್ರೆ ಹೋಗಿ ಬಿಡಪ್ಪ, ನಾವು ಯಾಕಂಡಿ ಹೋಗುದು ಎಲ್ಲರೂ ಎದ್ದು ಬಂದು ಕೈಲಾಸದಿಂದ ಶಾಪ ಕೊಟ್ಟು ಮಾಡಿದ್ರು. ಈ ಪುಕ್ಕರಿಗೆಲ್ಲ ಇದು ಅದರ ಕ್ಲೀನ್ ಆಗ್ಬಿಡ್ತಾರೆ ನೋಡ್ರಿ. ಸರ್ವೇಷಾಂ ಜೀವನ ನಿಮಿತ್ತತ್ವಾದ ಜೀವ, ಅನ್ನಮಯ ಪ್ರಾಣಮಯ ಮನೋಮಯ ಇತ್ಯಾದಿ ಕೋಶಗಳಲ್ಲಿ ತಾನು ತಾನು ತಾನು ತಾನು ಅಂತ ಅಭಿಮಾನವನ್ನ ಹೊಂದಿದವನು ಯಾರೋ ಅವನ ಜೀವನೇ ಅನಿಸ್ಕೊಳ್ತಾನೆ. ಯಾರಿವರೆಲ್ಲ ಹುಲ್ಲು ಕಡ್ಡಿಯಿಂದ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನವರೆಗೂ ಎಲ್ಲರೂ ಕೂಡ ಜೀವಾತ್ಮರೇ. ಇಷ್ಟಾಗುತ್ತಲ್ಲ ನಿಮ್ಗೆ, ನಂಗೆ ಗೊತ್ತು. ಅದಕ್ಕೆ ಪ್ರಶ್ನೆ ಮಾಡಿದ್ವಿ, ಮತ್ತೆ ಕೇಳ್ತಾರೆ ಕೋಸೌ ಇತಿ ಕೋಸೌ ಇತಿ ಅಹ ಪರೈವ ಆತ್ಮ ಪರೈವ ಆತ್ಮ ಯಃ ಪೂರ್ವಂ ಪೂರ್ವಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತಿ ಇತಿ ಪ್ರಕೃತಃ ಪ್ರಕೃತಃ ಈ ಮುಂಚಿತವಾಗಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಯಾವ ಆ ಪರಬ್ರಹ್ಮನ ಬಗ್ಗೆ ನಾವು ಉಪದೇಶ ಮಾಡಿದ್ವು, ಆ ಪರಬ್ರಹ್ಮನ ಬಗ್ಗೆ ನಾವು ಉಪದೇಶ ಮಾಡಿದ್ವು, ಆ ಪರಬ್ರಹ್ಮನ ಬಗ್ಗೆ ನಾವು ಉಪದೇಶ ಮಾಡಿದ್ವು, ಅದೇ ಬ್ರಹ್ಮನೇ, ಅದೇ ಸತ್ಯಂ ಜ್ಞಾನಮನಂತಂ ಆತ್ಮನೇ. ಏನಾಗ್ಬಿಟ್ಟಾನೀಗ ಪರಯೇವ ಆತ್ಮ, ಅವನು ಈ ಪಂಚಕೋಶಗಳಲ್ಲಿ ಅಭಿಮಾನಿತನಾಗಿ ಜೀವ ಆಗಿರ್ತಾನೆ. ಸರ್ವೇಷಾಂ ಜೀವನ ನಿಮಿತ್ತತ್ವ ಜೀವ ಕೋಶವಿತಿ ಆಹ ಹೇಳ್ತೀವಿ. ಪರಯೇವ ಆತ್ಮ, ಆ ಅಖಂಡ ಕೇವಲ ಸಚ್ಚಿದಾನಂದ ಆತ್ಮನೇ ಅಜ್ಞಾನದಿಂದಾಗಿ ಈ ಶರೀರಗಳಲ್ಲಿ ಅಭಿಮಾನವನ್ನು ಹೊಂದಿ ಏನನ್ಸ್ಕೊಂಡಿದ್ದಾನೆ, ಜೀವಾತ್ಮ. ಯಸ್ಮಾತ್ ಆತ್ಮನಃ ಆತ್ಮನಃ ಸ್ವಪ್ನ ಮಾಯಾದಿವತ್ ಸ್ವಪ್ನ ಮಾಯಾದಿವತ್ ಆಕಾಶಾದಿಕ್ರಮೇಣ ಆಕಾಶಾದಿಕ್ರಮೇಣ ಅಸಾದಯಃ ಅಸಾದಯಃ ಪುರುಷಲಕ್ಷಣಾಃ ಪುರುಷಲಕ್ಷಣಾಃ ಸಂಘಾತಾಃ ಸಂಘಾತಾಃ ಆತ್ಮಮಾಯಾ ವಿಸರ್ಜಿತಾಃ ಆತ್ಮಮಾಯಾ ವಿಸರ್ಜಿತಾಃ ಇತಿ ಉಕ್ತಂ ಇತಿ ಉಕ್ತಂ ಸ ಆತ್ಮ ಸ ಆತ್ಮ ಅಸ್ಮಾಭಿಹಿ ಅಸ್ಮಾಭಿಹಿ ಯಥಾ ಖಂ ಖಂ ತಥಾ ತಥಾ ಇತಿ ಸಂಪ್ರಕಾಶಿತಃ ಇತಿ ಸಂಪ್ರಕಾಶಿತಃ ಆತ್ಮಾ ಹಿ ಆತ್ಮಾ ಹಿ ಆಕಾಶವತ್ ಆಕಾಶವತ್ ಇತ್ಯಾದಿಭಿಃ ಶ್ಲೋಕೈಃ ಇತ್ಯಾದಿಭಿಃ ಶ್ಲೋಕೈಃ ತಾರ್ಕಿಕ ಪರಿಕಲ್ಪಿತ ಆತ್ಮವತ್ ತಾರ್ಕಿಕ ಪರಿಕಲ್ಪಿತ ಆತ್ಮವತ್ ಪುರುಷ ಬುದ್ಧಿ ಪ್ರಮಾಣ ಗಮ್ಯ ಪುರುಷ ಬುದ್ಧಿ ಪ್ರಮಾಣ ಗಮ್ಯ ಇತಿ ಅಭಿಪ್ರಾಯಃ ಇತಿ ಅಭಿಪ್ರಾಯಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಆತ್ಮರಾಜ್ಯ ಕೀ ಜೈ ಜೈ ಶ್ರೀ ದಯಾನಂದ ಜೈ ಶ್ರೀ ದಯಾನಂದ